ಮುತ್ತು ಸಿಹಿ ಮುತ್ತು ಇನ್ನೊಂದು, ಕೆನ್ನೆಗೆ ಗಲ್ಲಕ್ಕೆ ಮತ್ತೊಂದು. ಸಿಹಿ ಮುತ್ತು ಸಿಹಿ ಮುತ್ತು ಇನ್ನೊಂದು, ಕೆನ್ನೆಗೆ ಗಲ್ಲಕ್ಕೆ ಮತ್ತೊಂದು. ಕಂದ ಕೊಡುವೆಯ ಚಿನ್ನದ ತೋಳಲಿ ನನ್ನ ಬಳಸುತ್ತ, ನಿನ್ನ ಚಿನ್ನದ ತೋಳಲಿ ನನ್ನ ಬಳಸುತ್ತ. ಸಿಹಿ ಮುತ್ತು ಸಿಹಿ ಮುತ್ತು ಇನ್ನೊಂದು, ಕೆನ್ನೆಗೆ ಗಲ್ಲಕ್ಕೆ ಮತ್ತೊಂದು. ಕಂದ ಕೊಡುವೆಯ ತಣಿಸುವೆ ಕುಂಟಾಟದಿಂದ. ಸಿಹಿ ಮುತ್ತು ಸಿಹಿ ಮುತ್ತು ಇನ್ನೊಂದು, ಕೆನ್ನೆಗೆ ಗಲ್ಲಕ್ಕೆ ಮತ್ತೊಂದು. ಕಂದ ಕೊಡುವೆಯ ಚಿನ್ನದ ತೋಳಲಿ ನನ್ನ ಬಳಸುತ್ತ, ನಿನ್ನ ಚಿನ್ನದ ತೋಳಲಿ ನನ್ನ ಬಳಸುತ್ತ. ಸಿಹಿ ಮುತ್ತು ಸಿಹಿ ಮುತ್ತು ಇನ್ನೊಂದು, ಕೆನ್ನೆಗೆ ಗಲ್ಲಕ್ಕೆ ಮತ್ತೊಂದು. ಕಂದ ಕೊಡುವೆಯ ಜೇನಹನಿಯು ಸವಿಯುತ ನಲಿವುದು ಈ ನನ್ನ ಜೀವ. ಈ ನಿನ್ನ ಸ್ನೇಹದಲ್ಲಿ ನಾ ತೇಲಿ ಸ್ವರ್ಗದಲ್ಲಿ, ಮರೆಯುವೆ ಮನಸ್ಸಿನ ನೂರೆಂಟು ನೋವ. ಸಿಹಿಮುತ್ತು ನಂಗೊಂದು, ಕೆನ್ನೆಗೆ ಗಲ್ಲಕ್ಕೆ ಮತ್ತೊಂದು. ಸಿಹಿಮುತ್ತು ಸಿಹಿಮುತ್ತು ಇನ್ನೊಂದು, ಕೆನ್ನೆಗೆ ಗಲ್ಲಕ್ಕೆ ಇನ್ನೊಂದು. ನೀನು ಕೊಡುವೆಯ ಚಿನ್ನದ ತೋಳಲಿ ನನ್ನ ಬಳಸುತ್ತ, ನಿನ್ನ ಚಿನ್ನದ ತೋಳಲಿ ನನ್ನ ಬಳಸುತ್ತ. ಸಿಹಿ ಮುತ್ತು ಸಿಹಿ ಮುತ್ತು ಇನ್ನೊಂದು, ಕೆನ್ನೆಗೆ ಗಲ್ಲಕ್ಕೆ ಮತ್ತೊಂದು. ಇನ್ನೊಂದು ಮತ್ತೊಂದು ಇನ್ನೊಂದು ಮತ್ತೊಂದು